ಸೂಕ್ಷ್ಮವಾಗಿ ನಾವು ನೀವು ಮಾತನಾಡುವಾಗ ಉತ್ತರ ಸಿಕ್ಬಿಡುತ್ತೆ. ಹಾಗಾಗಿ ಎಷ್ಟೋ ಜನ ತಪ್ಪು ಉತ್ತರ ಹೇಳೋನು ಅಂತ ಅಂದ್ಕೊಂಡು ಸಂಪರ್ಕನ ಮಾಡಲಿಕ್ಕೆ ಹೋಗೋದಿಲ್ಲ. ಎರಡನೇದು, ಹೊಸಬರು ಸಂಪರ್ಕ ಮಾಡ್ತಾಯಿರಿ, ಹಳಬರು ಅಥವಾ ನಿರಂತರವಾಗಿ ಸಂಪರ್ಕದಲ್ಲಿರೋರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೂ ಇದೊಂದು ಅವಕಾಶ. ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾರೋದ್ರಿಂದ ಕೊಡಗು ಅಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. 08-272-2-00-006 2-00-006 ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ರೈತ ಬಂಧವರೇ, ಕಿಸಾನ್ ವಾಣಿಯಲ್ಲಿ ನಾಳೆ ಕಲ್ಲಂಗಡಿ ಕೃಷಿಯಲ್ಲಿನ ಅನುಭವಗಳನ್ನು ತಿಳಿಸಿದರೆ ಕುಶಾನಗರ ಸಮೀಪದ ಆವರ್ತಿಯ AS ಚಂದ್ರಶೇಖರ್ ಅವರು ಬಹಳ ಚೆನ್ನಾಗಿ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಧ್ವನಿಮುದ್ರಣ ಮಾಡಿಕೊಂಡಿದ್ದೀವಿ. ತಮ್ಮದು 5 ಎಕರೆ ಜಮೀನಿದ್ರೂ ಬೇರೆಯವ್ರದ್ದು 10-15 ಎಕರೆ ಜಮೀನನ್ನು ಗುತ್ತಿಗೆ ತೆಗೆದುಕೊಂಡು ಕೃಷಿ ಮಾಡ್ಕೊಂಡು ಹೋಗ್ತಿದ್ದಾರೆ, ಬೆಳವಣಿಗೆ ಆಗಿದ್ದಾರೆ. ಆಲಿಸ್ಕೊಳ್ಳಿ ನಾಳಿನ ಕಿಸಾನ್ ವಾಣಿಯಲ್ಲಿ. ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ. ನಂದಕುಮಾರ್. ನಂದಕುಮಾರ್ ಅವರು, ನಂದಕುಮಾರ್ ಅವರೇ, ಹೇಗಿದೆ ಪರಿಸ್ಥಿತಿ ನಿಮ್ ಕಡೆಗೆ ಬೆಳೆದು? ಚೆನ್ನಾಗಿದೆ ಸರ್, ತೊಂದರೆ ಇಲ್ಲ, ಕಾಫಿ ಸ್ವಲ್ಪ ಕಡಿಮೆ. ಭತ್ತ ಹಾಕಿದೀವಿ, ಭತ್ತ ಒಮ್ಮೆ ಹಾಂಡಿ ತಿಂದು ಹೋಯ್ತು. ಓಹೋ, ಈಗ ಕಾಯ್ತಾ ಇದೀವಿ ಸರ್ ಭತ್ತನ. ಓಹೋ, ಅಂದ್ರೆ ಈಗ ಭತ್ತದ ಪರಿಸ್ಥಿತಿ ಹೇಗಿದೆ, ಯಾವ ಹಂತದಲ್ಲಿ? ಈ ವರ್ಷ ಚೆನ್ನಾಗಿದೆ ಸರ್, ಭತ್ತ ಚೆನ್ನಾಗಿದೆ ಸರ್. ಆದ್ರೆ ಒಂದ್ ದಿವಸ ಒಂದು 2-3 ಸಲ ಬಂತು, ಒಂದ್ ಸಲ ಚೆನ್ನಾಗಿ ಮೇಯ್ದು ಬರ್ದು. ಓಹೋ, ಹಾಗೆ ಸರ್. ಎಷ್ಟು ಆನೆಗಳು ಬಂದು? ಎಷ್ಟು ಆನೆಗಳು ಬಂದು? 3 ಆನೆಗಳು ಸರ್. ಎಷ್ಟು ತಿಂದಿರಬಹುದು? ಒಂದು ಒಂದು ಅಷ್ಟು ಚೆನ್ನಾಗಿ ತಿಂದಿ ಸರ್. ಒಂದು ಗದ್ದೆದು ಕಾಲಂಶ, ಇನ್ನೊಂದು ಗದ್ದೆ ಒಂದು ಕಾಲಂಶ ತಿಂದಿದೆ, ಬಾಕಿ ತಿಂದಿದೆ. ಕೆಲವೊಬ್ರು ಮಾತಾಡೋದಿದೆ, ಏನೇ ತಿಂದ್ರು ನಮಗೆ ಸ್ವಲ್ಪನಾದರೂ ಉಳಿಸಿರುತ್ತೆ ಅಥವಾ ನಮ್ಗೇನ್ ಬೇಕೋ ಅಷ್ಟು ಉಳಿದಿರುತ್ತೆ ಅಂತ ಅನ್ನೋ ಮಾತನ್ನು ಕೇಳ್ತಾ ಇರ್ತೀವಿ, ಏನಂತೀರಿ ನೀವು? ಹೌದು ಸರ್, ಅದು ಈಗ ನಮ್ಮದು ಏನಂತೇಳಿದ್ರೆ ನಾವು ಮಾಮೂಲಿ ಅದಕ್ಕೆ ಕೊಡಬೇಕಿರೋದು ಕೊಟ್ಟಾಯ್ತು ಸರ್, ಇನ್ನು ನಮ್ಮ ಪದ ಇರೋದು ಸರ್. ಓ, ಹಾಗೆ ಹಾಗೆ ಹಾಗೆ. ಯಾಕಂದ್ರೆ ಗಣಪತಿಗೆ ಒಂದು ಪೂಜೆ ಮಾಡಿದಾಗ ಆಗಿತ್ತು ಸರ್. ಹಾಗೆ ಹಾಗೆ ಹಾಗೆ ಸರ್. ಆಮೇಲೆ ಕೆಲವೊಬ್ರು ಮಾತಾಡೋದಿದೆ, ಆನೆಗಳು ಆಗಿಂದಾಗೆ ಬರ್ತಾ ಇದ್ರೆ ಲಕ್ಷ್ಮಿ ಬಂದಂಗೆ ಅಂತ. ಹೌದು ಸರ್. ನಮ್ಗೆ ಒಳ್ಳೇದಾಗತ್ತೆ, ಬರಲಿ ಬಿಡಿ ಅಂತ. ಕೆಲವೊಂದ್ಸರಿ ಕರೆದ್ರೂ ಬರೋದಿಲ್ಲ ಜನ ಅಥವಾ ಪ್ರಾಣಿಗಳು, ಅವೆಟ್ಗವೇ ಬರ್ತವೆ ಅಥವಾ ಅವರಿಟ್ಗವರೇ ಬರ್ತಾರೆ ಅಂತಂದ್ರೆ. ಮತ್ತೆ ನಮಗೆ ಬೇಕಾಗಿತ್ತು 1 ಕೆಜಿ ಅಕ್ಕಿದು ಅನ್ನ ಸರ್, 300-300 ಕೆಜಿ ಬೇಕು. ಈಗ ಬಂದು ಮಾಡ್ಕೊಂಡು ಹೋಗೋದು, ಭತ್ತದಲ್ಲಿ ಬಂದು ತಿಂತಾ ಇರ್ತಾವಲ್ಲ, ನೀವು ಸುಮ್ನೆ ಇರ್ತೀರಾ ಅಥವಾ ಕೂಗಿ ಮುಂದೋಗ್ರಿ ಅಂತ ಹೇಳ್ತೀರಾ? ಇಲ್ಲ ಸರ್, ಅವು ನಾವಲ್ಲಿ ಈಗ ನಾವು ಗದ್ದೆ ಒಂದು ಸಜ್ಜು ಮಾಡಿ ಮಲ್ಕೊಳ್ತಾ ಇದೀವಿ. ಈ ಕರೆಂಟ್ ಹಾಕಿದ್ರೆ ಬರ್ತಾ ಇರ್ತದೆ, ಮೇಯ್ಕೊಂಡು ಹೋಗ್ಬಿಡ್ತದೆ, ಅದಕ್ಕೆ ಟಾರ್ಚ್ ಹಾಕೊಳ್ಬೇಕು. ಟಾರ್ಚ್ ಹಾಕಿ ಅಲ್ಲಾಡ್ಸಿದ್ರೆ ಓಡ್ತವೆ ಸರ್. ಹೌದಾ? ನಿಲ್ಲಲ್ಲ, ಓಡ್ಬಿಡ್ತವೆ. ಒಂದೇ ಸಮ ಓಡ್ಬಿಡ್ತಾವ, ಅಲ್ಲಿ ನಿಲ್ಲಲ್ಲ. ದೊಡ್ಡ ಟಾರ್ಚ್ ಅನ್ನು ಇಟ್ಕೊಂಡಿದ್ದೀರಿ? ದೊಡ್ಡ ಟಾರ್ಚ್ ಇದೆ, ದೊಡ್ಡದಾಗಲಿ ಸಣ್ಣದಾಗಲಿ ಸಾಧಾರಣ ಸ್ವಲ್ಪ ಪವರ್ ಇದ್ದ ಟಾರ್ಚ್ ಇದ್ದು ಸಾಕು, ಓಡ್ಬಿಡ್ತವೆ. ಹೌದಾ? ಗದ್ದೆಯನ್ನು ಬಿಟ್ಟು ಓಡ್ತವೆ. ಓ, ಪರವಾಗಿಲ್ಲ. ಹಾಗೆ ಮಾಡ್ತಾ ಇದೀವಿ ಸರ್. ಮತ್ತೆ ಇನ್ನೊಂದ್ಸರಿ ಬರೋದು ಅಂತ ಏನಾದ್ರೂ ಲೆಕ್ಕಾಚಾರ ಇದಾವ ಅವಕ್ಕೆ? ಇಲ್ಲ, ಸ್ವಲ್ಪ ಸ್ವಲ್ಪ ಟಾರ್ಚ್ ಅಲ್ಲಿ ಸ್ವಲ್ಪ ದೂರ ಹೊಡಿಬೇಕು ಸರ್, ಇಲ್ಲಾಂದ್ರೆ ಸ್ವಲ್ಪ ಮರೆಯಲ್ಲಿ ನಿಂತ್ಕೊಳ್ತೇವೆ, ಸ್ವಲ್ಪ ಹೊತ್ತಲ್ಲಿ ಬರ್ತವೆ. ಓಹೋ, ವಾಪಸ್ ಬರ್ತವೆ. ಅದಕ್ಕೆ ಸ್ವಲ್ಪ ದೂರ ಟಾರ್ಚ್ ಹಾಕೊಂಡು ಸ್ವಲ್ಪ ದೂರ ಬರ್ಸ್ಬೇಕು. ಈಗ ಒಂದು ದಿನ ಇವತ್ತು ಹೋದ್ವು ಅನ್ಕೊಳ್ಳಿ, ಮತ್ತೆ ಯಾವಾಗ ಬರ್ತವ ಅಂತ ಅನ್ಕೊಂಡು ನೀವು ಭಾವಿಸ್ಕೊಳ್ತೀರಿ? ಇಲ್ಲ, ಅದು ನಮ್ಮದು ಬೆಳೆ ಚೆನ್ನಾಗಿತ್ತು ಸರ್, ಒಂದು ದಿವಸ ಬಂದು ಬೆಳಿಗ್ಗೆ ಸ್ವಲ್ಪ ಬೇಯ್ಕೊಂಡು ಮತ್ತೆ ಪುನಃ ಸಾಯಂಕಾಲ ಬಂದ್ಬಿಡ್ತು. ಓಹೋ, 8 ಗಂಟೆಗೆ ರೆಡಿ ಆಗ್ಬಿಡ್ತು. ಓಹೋ, ಹಾಗೆ. ನಿಮ್ದು ಕಾಯಕ ಮಾಡಿ ಮತ್ತೊಮ್ಮೆ ಅವತ್ತು ಮತ್ತೆ ಬೆಳಿಗ್ಗೆ ಬಂತು. ಓಹೋ, ಅವಾಗ ಆಮೇಲೆ ಹೋದ್ಮೇಲೆ ಬಂದಿಲ್ಲ. ಓಹೋ, ಹಾಗೆ. ನಾಯಿ ಇದೆಯಲ್ಲ ನಿಮ್ದು? ನಾಯಿ ಇದೆ ಸರ್. ಕೆಲವೊಂದ್ಸರಿ ಹೇಳ್ತಾರೆ ನಾಯಿನು ಅನುಕೂಲ ಆಗ್ತದೆ, ಆದ್ರೆ ನಾಯಿನ ಅಟ್ಟಿಸ್ಕೊಂಡು ಇದು ಬಂದ್ಬಿಟ್ಟು ಮತ್ತೆ ನಮ್ಮನೆ ಹತ್ರ ನಾಯಿನ ಕರ್ಕೊಂಡು ಹೋಗೋದಿಲ್ಲ ಸರ್, ನಾಯಿನ ಮನೇಲಿ ಬಿಡೋದು. ಮನೆ ಕಾಯಿದಕ್ಕೆ ಅಲ್ಲಿ ನಾವು ಕಾಯಿ ಸರ್. ಓ, ಹಾಗೆ ಹಾಗೆ, ನೋಡಿ. ಹಾಗೆ ಸರ್. ಕಾಫಿ ಸರಿ, ಮಳೆಯಿಂದ ಸ್ವಲ್ಪ ನಿಮ್ಗೆ ಅನನುಕೂಲ ಆಯ್ತಾ ಅಥವಾ ಪರವಾಗಿಲ್ವಾ? ಇಲ್ಲ ಅನಾನುಕೂಲ ಇದೆ ಸರ್, ಕಾಫಿ ಡ್ರಾಪ್ ಆಗ್ಬಿಟ್ಟಿದೆ. ಎರಡಕ್ಕೆ ಚೆನ್ನಾಗಿತ್ತು, ಎರಡಕ್ಕೆ ಈಗ ಮಾರ್ಕೆಟ್ ಕಡಿಮೆ. ಏನ್ ಬೆಲೆ ಇದೆ? ಬೆಲೆ 500 ನಮ್ಮದು ಅಂತಾನೆ ನೆಲ್ಲಿಯಾಣಿ ಅಲ್ಲ, ಹಳೆ ವೆರೈಟಿಗಳು ಮಂಜರ್ ಬದು ಮತ್ತೆ ಈ ಅಡ್ಡ ಸಿಲೋನ್ ತಳ್ತೀವಿ ಅಂತ ಎರಕಗಳು ಇರೋದು. ನೆಲ್ಲಿಯಾಣಿ ಎಲ್ಲ ಹಾಕಿಲ್ಲ, ನೆಲ್ಲಿಯಾಣಿ ಎಲ್ಲ ನಮಗೆ ಸಾಕಾಗಲ್ಲ, ಯಾಕಂದ್ರೆ ಸ್ಪ್ರೇ ಆಗ್ಬೇಕು ಅದು ಇದು ಅಂತ ಕಷ್ಟ ಆಗ್ತದೆ ಅಲ್ವಾ? ಯಾವ್ದು ಕೆಮಿಕಲ್ ಇಲ್ಲದೆ ಸಾವಯವದಲ್ಲಿ ಹೋಗ್ತಾ ಇರೋದು, ಕೆಮಿಕಲ್ ಹಾಕ್ಬಿಟ್ರೆ ಹಾಳಾಗ್ಬಿಡುತ್ತೆ, ಜೇನುನೊಣಗಳೆಲ್ಲ ಹಾಳಾಗ್ಬಿಡುತ್ತೆ. ಸಾವಯವ ಹೇಗಿದೆ ನಿಮ್ದು? ವೆನಿಲ್ ಚೆನ್ನಾಗಿತ್ತು ಸರ್, ಅದ್ರ ಸ್ವಲ್ಪ ಮುಳ್ಳಂದಿ ಬಳ್ಳಿ ತಿಂದ್ಬಿಟ್ಟಿದ್ವಿ, ಈ ವರ್ಷ ಹೊಸದಾಗಿ ಒಂದು ಅನುಭವ. ಇಷ್ಟರೊಳಗೆ ಮುಳ್ಳಂದಿ ಬಳ್ಳಿ ತಿಂತಿಲ್ಲ, ಈ ವರ್ಷ ಸ್ವಲ್ಪ ಕೆಳಗಡೆ ಬುಡದಿಂದ ಒಂದಡಿ ಅಷ್ಟು ಬಳ್ಳಿ ತಿಂದ್ಬಿಟ್ಟಿದೆ, ಅದ ಹಸರು ಚೆನ್ನಾಗಿದೆ. ಅಲ್ಲ ಬಳ್ಳಿ ತಿಂದಿದ್ಯಾ ಅಥವಾ ಏನು ಮಣ್ಣು ಆಗ್ತಾ ಮಾಡ್ಲಿಕ್ಕೆ ಹೋಗಿ ಹರಿದಿದ್ಯಾ? ಇಲ್ಲ ಇಲ್ಲ, ಬಳ್ಳಿನೇ ತಿನ್ನೋ ಸರ್. ಅಯ್ಯೋ, ಸೊಪ್ಪನ್ನು ಸೊಪ್ಪನ್ನು ಬೇರೆ ಮಾಡಿ ಬಳ್ಳಿಯನ್ನು ತಿನ್ನೋದು, ಈ ವರ್ಷ ನನಗೆ ಹೊಸ ಅನುಭವ ಒಂದು. ಓಹೋ, ಮುಳ್ಳಂದಿ ಈಗ ವೆನಿಲ್ಲಾ ಬಳ್ಳಿ ಅಲ್ದಲ್ಲ, ಇನ್ನೇನು ಕಾಳು ಮೆಣಸು ಬಳ್ಳಿಯನ್ನು ತಿನ್ನುತ್ತ? ಕಾಳು ಮೆಣಸು ಬಳ್ಳಿಯನ್ನು ತಿನ್ನುತ್ತ ಮುಳ್ಳಹಂದಿ? ಬಳ್ಳಿನಿಲ್ಲ, ಕೆಳಭಾಗದಲ್ಲಿ ಈಗ ಒಂದಡಿ ಒಂದೂವರೆ ಅಡಿ ಎಷ್ಟು ಸಿಗ್ತದೆ ಅಷ್ಟು ತಿಂದಾಗ್ತದೆ. ಈ ಕಾಳು ಮೆಣಸು ಬಳ್ಳಿಯನ್ನು ತಿನ್ನುತ್ತ ವೆನಿಲ್ಲಾ ಬಳ್ಳಿ? ಕಾಳು ಮೆಣಸು ಬಳ್ಳಿ ನಮ್ಮಲ್ಲಿ ಕಾಳು ಬೆಟ್ಟದ ಮೇಲೆ ಇರೋ ಕಾಳು ಮೆಣಸು ಬಳ್ಳಿ ಸ್ವಲ್ಪ ಸ್ವಲ್ಪ ನೆಟ್ಟಿದ್ವಿ, ಆದ್ರೆ ಅದನ್ನಷ್ಟು ಇದಿಲ್ಲ. ಅದು ಏನಾಯ್ತು ಅಂತೇಳಿ, ನಮ್ಮಲ್ಲಿ ಪೇಸನ್ ಫ್ರಿಟ್ ಬೇಕಾದಷ್ಟು ಇತ್ತು, ಬಟರ್ ಫುಡ್ ಇತ್ತು, ಅದನ್ನ ಏನಾಯ್ತು ಅದು ಬಿದ್ದಾಗ ಅದನ್ನ ತಿನ್ನಕ್ಕೆ ಅಭ್ಯಾಸ ಆಗ್ಬಿಡ್ತು. ಹಾಗಾಗಿ ಏನಂತ ಅದು ಹೇಗೆ ಅಂತ ಹೇಳಿದ್ರೆ, ಆಹಾರ ಎಷ್ಟಿದೆ ಅದರ ಮೇಲೆ ಬಂದು ಬಂದು ಬಂದು ಇನ್ನೊಂದಕ್ಕೆ ಒಪ್ಪದು ಮಾಡ್ತಾ ಇರೋದು. ಒಂದೊಂದು ಖಾಲಿ ಆದಾಗ ಕೊನೆಗೆ ವೆನಿಲ್ಲ ಬೆಳಿಗ್ಗೆ ಬಂದಿದೆ. ಪ್ಯಾಶನ್ ಫ್ರೂಟ್ ನಿಮ್ದು ಮಾರಾಟಕ್ಕಾಗುವಷ್ಟು ಸಿಗುತ್ತೆ? ಇತ್ತು ಸರ್, ಈ ವರ್ಷ ಮಳೆಗೆ ಬೇಕಾಗಿ ಅದನ್ನು ಮಾರಾಟ ಒಂದು 3 ಚೆನ್ನಾಗಿತ್ತು, ಒಂದು 10-12 ಚೀಲ ಅಷ್ಟು ಇತ್ತು, ನಾವು ಅದರ ಅಷ್ಟು ನಿಗಾ ಕೊಡ್ಲಿಲ್ಲ. ಓಹೋ, 10-12 ಚೀಲದಷ್ಟು ಆಯ್ತಾ? ಎಂತ 10-12 ಚೀಲ ಪ್ಯಾಶನ್ ಫ್ರೂಟ್? ಪ್ಯಾಶನ್ ಫ್ರೂಟ್ ಇತ್ತು ಸರ್, ಚೆನ್ನಾಗಿತ್ತು. ನೀವು ಕೊಡೋದಾದ್ರೆ ಯಾರಿಗೆ ಕೊಡ್ತೀರಿ? ಕೊಡೋದಾದ್ರೆ ಈ ವಿರಾಜ್ ಪೆಟ್ಟಿಗೆಲ್ಲ ಅದು ತಗೊಂಡು ಹೋಗಿ ಕೊಡ್ಬೇಕು ಸರ್, ಅದು ಹಣ್ಣಾಗಿ ಬೀಳ್ತದಲ್ಲ, ಅವಾಗ ಎಲ್ಲ ಇಟ್ಕೊಂಡು ಹಾಯ್ಕೊಂಡು ತಗೊಂಡು ಹೋಗಿದ್ದೆ ಆಗೋದು, ಮಳೆ ಜಾಸ್ತಿ ಇತ್ತು. ನೀವು ಹೇಗೆ ಬಳಸ್ತೀರಿ ಮನೆಯಲ್ಲಿ? ಮನೆಯಲ್ಲಿ ಅದನ್ನ ಮಾಮೂಲಿ ಸಕ್ಕರೆ ಹಾಕಿ ಸ್ವಲ್ಪ ತಿನ್ನೋ ಸರ್. ಸ್ವಲ್ಪ ಅಂದ್ರೆ ನೀವು ಒಬ್ಬರೇ ಎಷ್ಟು ತಿಂತೀರಿ? ಏನು ಸರ್, ನೀವು ಒಬ್ಬರೇ ಎಷ್ಟು ತಿನ್ಬೋದು? ಒಬ್ಬರು ಒಂದು ಎಲ್ಲ, ಅದು ಮೊದಲು ನಮಗೆ ಬೇರೆ ಕಡೆ ಕಾಣುವಾಗ ತಿನ್ಬೇಕು ಅಷ್ಟು ಇಂಟ್ರೆಸ್ಟ್ ಇತ್ತು, ನಮ್ಮಲ್ಲಿ ಬೆಳೆದಾಗ ನಮಗೆ ಬೇಡದಾಗಬೇಕು. ಓ, ಹಾಗೆ ಹಾಗೆ, ಒಂದೆರಡು ತೋಟಕ್ಕೆ ಹೋದಾಗ ತಿಂತೀವಿ. ಇಲ್ಲ, ನೀವೊಂದು ಒಬ್ಬೊಬ್ರು ಒಂದು 4-5 ಆರಾಮ ತಿನ್ಬೋದು, ವಾರದಲ್ಲಿ ಒಂದು 2-3 ಸಾರಿ ಆದ್ರೂ ಒಂದು ಒಬ್ಬೊಬ್ರು ಒಂದು 20-30 ಹಣ್ಣು ತಿನ್ಬೋದು ಆರಾಮಾಗೆ. ಇಲ್ಲ ಆದ್ರೂ ಮನಸ್ಸು ಮಾಡಿ ತಿನ್ಬೇಕು, ಯಾಕಂದ್ರೆ ಅದರಲ್ಲಿ ವೈಟಮಿನ್ ಎ ಮತ್ತು ವೈಟಮಿನ್ ಸಿ ಇರೋದ್ರಿಂದ ಮತ್ತೆ ಆರೋಗ್ಯಕ್ಕೂ ಬಹಳ ಪೂರ್ವಕ. ಬೀಜ ಸಮೇತ ಅದ್ರ ತಿರುಳು ಸಮೇತ ಸ್ವಲ್ಪ ಬೆಲ್ಲ ಹಾಕೊಂಡು ಸಕ್ಕರೆಗಿಂತ ಆರಾಮಾಗಿ ತಿನ್ಬಹುದು. ಹೌದೌದು, ಜ್ಯೂಸ್ ಮಾಡಿ. ಅಲ್ಲ, ಆರೋಗ್ಯಕ್ಕೂ ಬಹಳ ಒಳ್ಳೇದು. ಹೌದು, ನಂದಕುಮಾರ್ ಅವರೇ, ನೀವು ಪ್ರೀತಿಪಟ್ಟು ಸಂಪರ್ಕ ಮಾಡಿದ್ರೆ ತಮಗೆ ಧನ್ಯವಾದಗಳು. ಒಂದು ಪ್ರಶ್ನೆಯನ್ನ ಕೇಳೋಣ ಅಂತ ಅನಿಸ್ತಾ ಇದೆ. ನೀವು ಈ ಔಷಧಿ ಗಿಡಗಳು ಮತ್ತೆ ಬೇರೆ ಬೇರೆ ಸಸ್ಯಗಳ ಸಂರಕ್ಷಣೆಯಲ್ಲಿ ಇರೋದ್ರಿಂದ ಒಂದು ಈ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಕಾಳುಮೆಣಸು ಸಂಬಂಧಿ ಎಷ್ಟು ಕಾಡು ಜಾತಿಯ ಬಳ್ಳಿಗಳಿದಾವೆ ಅಥವಾ ಗಿಡಗಳಿದಾವೆ ಅಂತ ಹೇಳ್ಬೋದಾ? ಒಂದು 15 10-15 ಅಂತ ಹೇಳ್ತಾ ಇದ್ರಿ. ನೋಡಿ, ಒಂದು ಅಂದಾಜು ಸರಿಯಾಗಿದೆ. 18 ಜಾತಿಯ ಕಾಳು ಮೆಣಸಿನ ಬಳ್ಳಿಗಳು ಗಿಡಗಳಿದಾವೆ ಅಂತ ಅನ್ಕೊಂಡು ಅಧ್ಯಯನಗಳು ಹೇಳ್ತದವೆ. ನಿಮ್ಮಲ್ಲಿ ಎಷ್ಟು ಜಾತಿ ಕಾಳು ಮೆಣಸು ಹಾಕೊಂಡಿದ್ರಿ? ನಮ್ಮಲ್ಲಿ ಒಂದು 7-8 ತರದ ಇದೆ ಸರ್. ಹೌದಾ? ಯಾವ್ದು ಚೆನ್ನಾಗಿ ಬರುತ್ತೆ? ಯಾವ್ದು ಚೆನ್ನಾಗಿ ಬರುತ್ತೆ ನಿಮ್ಮಲ್ಲಿ? ಇಲ್ಲ, ನಮ್ಮಲ್ಲಿ ಇದು ನಾವು ನಟ್ಟಿದಲ್ಲ ಕಾಡಿನ ಮೆಣಸು ಸರ್. ಈಗ ಕಾಡಿನಲ್ಲಿ ಅದರ ಪಾಡಿಗೆ ಉಟ್ಕೊಂಡು ಅದರ ಪಾಡಿಗೆ ಹಬ್ಕೊಳ್ತೇವೆ ಸರ್. ಅದು ಕಾಡದು ಜಾತಿ. ಇನ್ನೊಂದು ನಮ್ಮಲ್ಲಿ ಈಗ ಮಾಮೂಲಿ ಕಾಳು ಮೆಣಸು ಇರೋದು, ಈ ಪನ್ನೀರ್ 1, ಪನ್ನೀರ್ 3 ಮತ್ತೆ ಕರಿಮುಂಡ ಇದೆಲ್ಲ ನಮ್ಮಲ್ಲಿ ಒಂದು 2-3 ಇದೆ. ನಮ್ಮಲ್ಲಿ ಮಿಷ್ಟು ಕೂರೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ ಸರ್. ಹೌದು ಹೌದು, ಅದಕ್ಕೆ ಗಿರಿಮುಂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ, ಅದನ್ನ ಹಾಕಿರ್ಬೇಕು ತಾವಲ್ವಾ? ಹಾಕಿದೆ ಹಾಕಿದೀನಿ, ಮತ್ತೆ ತೇವಮುಂಡಿ 4 ಬಳ್ಳಿ ಹಾಕಿದ್ನಿ, ಗಿರಿಮುಂಡ ಯಾವ್ದಲ್ಲ ಹಾಕಿದ್ನಿ, ಮುಂದಕ್ಕೆ ನೋಡ್ಬೇಕು. ಒಂದು ಈಗ ಒಂದೂವರೆ ವರ್ಷ ಆಯ್ತು ಹಾಕಿ ಅಲ್ವಾ. ಹೌದು, ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ, ಹುಡುಕ್ಬೇಕಷ್ಟೇ. ಒಳ್ಳೇದು. ಮನೇಲೆಲ್ಲರೂ ನೀವು ನೀವು ನಿಮ್ಮ ಶ್ರೀಮತಿ ಮಗ ಎಲ್ಲರೂ ಕೈಮುಟ್ಟು ಕೆಲಸ ಮಾಡ್ಕೊಂಡು ಖುಷಿಯಾಗಿದ್ದೀರಲ್ವಾ? ಒಳ್ಳೇದು ಒಳ್ಳೇದು, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ಚಲಾವರದ ನಂದಕುಮಾರ್ ಅವರು ಒಳ್ಳೆ ಅನುಭವಸ್ಥರು, ಹಾಗೆ ಗಿಡಮೂಲಿಕೆ ತಜ್ಞರು. ಅವರ ಅನುಭವಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೂ ಸಮೀಪದ ಉತ್ತರ ಹುಡುಕಿ ಹೇಳಿದರು. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಾವು ಮರೂರಿಂದ, ನಂಗಾರ ಮನೆ. ಹೆಸರೇನಂದ್ರೆ? ಗೀತಾ ಅಂತ, ನಂಗಾರ ಮನೆ. ಹೆಸರು? ಹೆಸರು ಗೀತಾ. ಗೀತಾ, ಹಾ, ಮರೂರು ಗ್ರಾಮ ಅಲ್ವಾ? ಹೌದು ಸರ್. ಹೌದು. ಗೀತಾ ಅವರೇ, ಜಾಯಿಕಾಯಿ ನೋಡಿದ್ದೀರಾ? ಹಾ, ಜಾಯಿಕಾಯಿ ಮಕ್ಕಳಿಗೆ ಕೊಡ್ತಾರಲ್ಲ. ಹೌದು. ನೀವೇನಾದ್ರೂ ಗಿಡ ಬೆಳೆದಿದ್ದೀರಾ? ಹಾ, ಇಲ್ಲ ಸರ್. ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ. ಬರ್ಬೋದು, ಗಿಡ ಸಿಕ್ಕಲ್ಲ. ಹಾ, ಸಿಗುತ್ತೆ. ಅಯ್ಯೋ, ಹುಡುಕಿದ್ರೆ ಏನೆಲ್ಲ ಸಿಗುತ್ತೆ? ಬಂಗಾರನೂ ಸಿಗುವಾಗ ಗಿಡ ಯಾಕೆ ಸಿಗಲ್ಲ? ಸಿಗ್ಬೋದು, ಅದನ್ನೇ ಇದು ಮಾಡಿ ತಗೊಂಡು ನೆಡ್ಬೇಕಷ್ಟೇ. ಒಂದು ಒಂದು ಒಂದು ಗ್ರಾಮ್ 10 ಗ್ರಾಮ್ಗೆ ಎಷ್ಟು ಬೆಲೆ ಇದೆ ಬಂಗಾರ, ಅಂಥದ್ದೇ ಸಿಗುವಾಗ ಇದೇ 100-200 ರೂಪಾಯಿ ಗಿಡ, ಜಾಯಿಕಾಯಿ ಗಿಡ ಆರಾಮ ಸಿಗ್ತದೆ. ಹಾ, ನರ್ಸರಿಗಳಲ್ಲಿ ಕೇಳಿದ್ರೆ ಸಿಗುತ್ತೆ. ನಿಮ್ಗೆ ಕುಶಾಲನಗರ ಹತ್ರ ಆಗುತ್ತಾ? ಹೌದು ಸರ್. ಹಾ, ಕುಶಾಲನಗರದ ಸುತ್ತಮುತ್ತ ನರ್ಸರಿಗಳಿದಾವಲ್ಲ, ಹೋಗಿ ಒಂದು ಗಂಟೆ 1 ಗಂಟೆ ಭೇಟಿ ಮಾಡಿ ತಗೊಳ್ಳಿ, ಸಿಗುತ್ತೆ. ನಿಮ್ಮದೇ ಆದ ಜಾಯಿಕಾಯಿ, ಜಾಪತ್ರೆ, ಆಮೇಲೆ ಚಕ್ಕೆ ಇವನ್ನೆಲ್ಲ ಇಟ್ಕೊಂಡ್ರೆ ಆನಂದ ಅನ್ಸುತ್ತೆ, ಉಪಯೋಗಿಸ್ಕೊಳ್ಬೇಕಲ್ವಾ? ನಿಜ. ಈ ಜಾಯಿಕಾಯಿ ಮರಗಳಲ್ಲಿ ಕಾಯಿಗಳು ಕೊಡಗು ಜಿಲ್ಲೆಯಲ್ಲಿ ಯಾವಾಗ ಬಲಿತೇವೆ ಅಂತ ಹೇಳ್ಬೋದಾ ನೀವು? ಅದನ್ನ ಬೆಳಿತಾರೆ ಸರ್ ಕೊಡಗಿನಲ್ಲಿ? ಹಾ, ಬೆಳಿತಾರೆ ಬೆಳಿತಾರೆ. ಹೌದೌದು. ಅಲ್ಲ, ಎಷ್ಟೋ ವಿಚಾರ ನಿಮಗೂ ನಮಗೂ ಇನ್ನೂ ಗೊತ್ತಾಗಬೇಕಾಗಿದೆ. ಹೌದು, ಕೊಡಗು ಜಿಲ್ಲೆಯಲ್ಲಿ ಈ ಜಾಯಿಕಾಯಿ ಮರಗಳಲ್ಲಿ ಕಾಯಿಗಳು ಯಾವಾಗ ಬಲಿತವೆ ಅಂತ ನೋಡಿ ಹೇಳ್ಬೋದಾ? ಗೊತ್ತಿಲ್ಲ ಸರ್. ಹೌದಾ, ಒಂದು ಅಂದಾಜು ಉತ್ತರ ಹೇಳ್ಬೋದಾ ನೋಡಿ? ಅಂದಾಜು ಅಂದ್ರೆ ಮಾಮೂಲಿ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲೆಲ್ಲ ಈ ಹಣ್ಣುಗಳೆಲ್ಲ ಗೊತ್ತಲ್ಲ, ಆ ಟೈಮಲ್ಲಿ ಆಗ್ಬೋದು ಅಂತ. ಕಾಫಿ ಹಣ್ಣು ಯಾವಾಗ ಶುರುವಾಗುತ್ತೆ? ನವೆಂಬರ್ ಡಿಸೆಂಬರ್ ನೋಡಿ, ಅದೇ ಸಮಯಕ್ಕೆ ಬರುತ್ತೆ. ಇದನ್ನು ಸೆಪ್ಟೆಂಬರ್ ನಿಂದ ಡಿಸೆಂಬರ್ ವರೆಗೆ ಹಣ್ಣಿರುತ್ತೆ. ಇದು ಸುಲಭವಾಗಿ ಉತ್ತರವನ್ನ ನೆನ್ಪಿಟ್ಕೋಬಹುದು. ಕಾಫಿ ಹಣ್ಣು ಅಕ್ಟೋಬರ್, ಸೆಪ್ಟೆಂಬರ್ ಅಕ್ಟೋಬರ್ ನಿಂದ ಅರೇಬಿಕಾದಲ್ಲಿ ಶುರುವಾಗುತ್ತಲ್ಲ, ಒಂದೊಂದಾಗಿ ನವೆಂಬರ್ ನಿಂದ ಹೆಚ್ಚಿಗೆ ಆಗುತ್ತೆ, ಡಿಸೆಂಬರ್ ನಲ್ಲಿ ಗರಿಷ್ಠ ಹಣ್ಣು ಸಿಗುತ್ತೆ ಅರೇಬಿಕಾದಲ್ಲಿ ಅಲ್ವಾ? ಅದೇ ತರ ಇದು ಸೆಪ್ಟೆಂಬರ್ ನಿಂದ ಡಿಸೆಂಬರ್ ವರೆಗೆ ಜಾಯಿಕಾಯಿ ಮರದಲ್ಲಿ ಕಾಯಿಗಳು ಕಟಾವಿಗೆ ಸಿಗ್ತವೆ, ಬಲಿತವೆ. ಒಳ್ಳೇದಮ್ಮ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಕೇಳುಗರೆ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ವ್ಯತ್ಯಾಸ ಆಯಿತು. ಕರೆ ಮಾಡಿ ಮಾತಾಡಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು. ಹೊಸಬರು ಪ್ರಯತ್ನ ಮಾಡ್ಬೋದು. 08-2-7-2-0-0-2-0-0-006-2-0-0-006. ನಮಸ್ಕಾರ, ಯಾರು ತಾವು? ವ್ಯತ್ಯಾಸ ಆಗ್ತಾ ಇದೆ. ನಮಸ್ಕಾರ, ಯಾರು ತಾವು ಹೇಳಿ? ಯಾರು? ನಮಸ್ತೆ ಸರ್. ಚಂದ್ರು, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹೌದಲ್ವಾ? ನಿಮಗೂ ಒಳ್ಳೇದಾಗ್ಲಿ ಸರ್. ಹಾ ಹಾ, ಜನವರಿ ಫೆಬ್ರವರಿಲಿ ಬರ್ಬೋದಾ ಸರ್? ಏನು ಕಟಾವ್ಗೆ ಜಾಯಿಕಾಯಿ? ಅಲ್ಲ, ಆಯ್ತಲ್ಲ, ಉತ್ತರ ಹೇಳ್ಬಿಟ್ರಲ್ಲ. ಅವರು ಸೂಕ್ಷ್ಮ ಕೇಳಿದ್ರು, ನಾವು ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿ ಉತ್ತರ ಹೇಳ್ಬಿಟ್ವಿ. ಜನವರಿ ಫೆಬ್ರವರಿ ಅಲ್ಲ, ಸೆಪ್ಟೆಂಬರ್ ನಿಂದ ಡಿಸೆಂಬರ್ ವರೆಗೆ. ಹೌದೌದು. ನೀವು ಬೆಳೆದಿದ್ದೀರಾ ಜಾಯಿಕಾಯಿ? ಇಲ್ಲ ಅನ್ಸುತ್ತಲ್ವಾ? ಹಾಕೊಳ್ಳಿ ಹಾಕೊಳ್ಳಿ. ಅಲ್ಲ, ಕೇಳೋದ್ರ ಜೊತೆಗೆ ನೀವು ನಿಮ್ಮ ಮನೆ ಹತ್ರ ತೋಟದಲ್ಲಿ ಜಮೀನಲ್ಲಿ? ಏ, ಬರಡು ಭೂಮಿಯಲ್ಲೇ ಬಹಳ ಚೆನ್ನಾಗಿ ಬರೋದು. ಬಡವರೇ ಬಹಳ ಚೆನ್ನಾಗಿ ಆರೋಗ್ಯವಾಗಿರ್ತಾರ ಅಂತ ಹೇಳ್ತಾರೆ ನೋಡಿ. ಹಂಗೆ ಶ್ರೀಮಂತರಿಗೆ ನಾನಾ ರೀತಿ ಸಮಸ್ಯೆಗಳಂತ ಹೇಳೋದಿದೆಯಲ್ಲ, ಹಂಗೆ ಬಡ ಜಮೀನಲ್ಲೇ ಅನೇಕ ಗಿಡ ಮರಗಳು ಬಹಳ ಚೆನ್ನಾಗಿ ಬರ್ತವೆ. ನೀರು ಹೆಚ್ಚಿಗಿರೋ ಜಮೀನಲ್ಲಿ ಆಮೇಲೆ ಅತಿ ಮಳೆ ಬೀಳೋ ಪ್ರದೇಶದಲ್ಲಿ ಕೆಲವೇ ಕೆಲವು ಬೆಳೆಗಳು, ಆದರೆ ನೀರು ಕಡಿಮೆ ಇರೋ ಜಮೀನಲ್ಲಿ ಮತ್ತು ಬರಡು ಜಮೀನಲ್ಲಿ ಅಂತ ಹೇಳೋರು ಹೇಳೋ ಕಡೆ ಏನೆಲ್ಲ ಬೆಳೆಗಳು ಬರ್ತವೆ ಆಮೇಲೆ ಅವುಗಳು ರುಚಿನೇ ಬೇರೆ. ಹೌದು, ಪ್ರಯತ್ನ ಮಾಡ್ತಾ ಹೋಗಿ. ಹಾಂ ಹೌದು ಹೌದು. ನಿಮ್ಮ ಕಡೆಗೆ ಈಗ ಬೆಳೆ ಏನೇನಿದೆ? ಕಬ್ಬು ಸರ್, ಮುರಿ ಅಂತ ಅಲ್ವಾ? ಮುರಿ ಮಾಡ್ತಾವೆ ಸರ್. ಮುರಿ ಮುರಿ ಅಂದ್ರೆ ಏನು ಹೇಳಿ ನಮ್ಮ ಈ ಕಡೆ ಭಾಗದ ಶ್ರೋತೃಗಳಿಗೆ. ಮುರಿ ಅಂದ್ರೆ ಸರ್ 3 ತಿಂಗಳದ್ದು ಬತ್ತದೆ ಸರ್ ನೆಟ್ಟ. ಹಾ, ಅವಾಗ ಮಣ್ಣು ಏರ ಹಾಕದ ಕುಟಿ ಕೂಪರ್ ಹೊಡಿಬೇಕು. ಹಾ, ಮಣ್ಣು ಏರ ಹಾಕದು ಅಲ್ವಾ? ಹಾ, ಒಂದು ದನ ಒಳಲು ಕುಟಿ ಒಂದು ಒಳಲು. ಹೌದು ಹೌದು, ಒಂದು ಕುಟಿಯಿಂದ ಕೂಪರ್ ಕಟ್ಟು. ನಿಜ. ಚಂದ್ರು, ರಾಜ್ಯದಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಮೂಲಕ ಎಷ್ಟು ಹಾಲನ್ನು ನಿತ್ಯವೂ ಸಂಗ್ರಹ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆ ನಮ್ಮದು. ರಾಜ್ಯದ ಇಡೀ ಹಾಲು ಉತ್ಪಾದಕರ ಸಹಕಾರಿ ಸಂಘ, ಖಾಸಗಿದ್ ಬಿಟ್ಟು ಸಹಕಾರಿ ಸಂಘಗಳ ಮೂಲಕ, ಡೈರಿಗಳ ಮೂಲಕ ನಮ್ಮ ರಾಜ್ಯದಲ್ಲಿ 10 ಕೋಟಿ. ಓಹೋ, ಏನು ನೀವು ಭಾಳ ಮೇಲೆ ಹೋಗ್ಬಿಟ್ರಿ, ಕೋಟಿ ಕೋಟಿ ಹೋಗ್ಬಿಟ್ರಿ. ಕೋಟಿ ಕೋಟಿ ಇಲ್ಲ, ಕೋಟಿ ಇಲ್ಲ. 80 ಲಕ್ಷ ಲೀಟರ್ ಹಾಲು ಪ್ರತಿದಿನ ಸಂಗ್ರಹ ಆಗ್ತಾ ಇದೆ. 80 ಲಕ್ಷ ಲೀಟರ್. ಕೋಟಿ ಅಂದ್ರೆ ಏನಾಯ್ತು ಇಲ್ವಾ? ಅಂದ್ರೆ ಖಾಸಗಿ ಕ್ಷೇತ್ರವನ್ನು ನೋಡಿಕೊಂಡ್ರೆ ನೀವು ಹೇಳಿದಂಗೆ 1 ಕೋಟಿ ಮೇಲೆ ಆಗ್ತದೆ. ಹೌದು. ನೀವು ಎಷ್ಟು ಹಾಲು ಹಿಂಡ್ತೀರಿ ಅಥವಾ ಡೈರಿಗೆ ಹಾಕ್ತೀರಿ? ಹಾಂ, ಎಮ್ಮೆ ಮಾಡ್ಕೊಂಡ್ರು ಚೆನ್ನಾಗಿರುತ್ತಲ್ಲ ಹಾಲು, ಒಳ್ಳೆ ಹಾಗೆ ಹಾಗೆ ಅಲ್ವಾ? ಹೌದು, ಮಾಡಿ. ಹೈನುಗಾರಿಕೆನೂ ಒಳ್ಳೆ ಉದ್ಯೋಗ, 2-4 ಸಾಕೊಂಡು. ಕೆಲವೊಬ್ಬರಂತೂ ನೋಡಿ, ಜಮೀನೇ ಇರಲ್ಲ ಅಥವಾ ಏನು ಅಲ್ಪ ಜಮೀನು, 1/2 ಎಕರೆ 1 ಎಕರೆ ಇಟ್ಕೊಂಡು 10-20 ಹಸುಗಳನ್ನ ಇಟ್ಕೊಂಡು ದಾರಿಯಲ್ಲಿ ಮೇಯಿಸ್ಕೊಂಡು ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಉಪಯೋಗಿಸ್ಕೊಂಡು, ಕೆಲವೊಂದು ಜಮೀನುಗಳನ್ನು ಖಾಲಿ ಗದ್ದೆಗಳನ್ನು ಗುತ್ತಿಗೆ ತೆಗೆದುಕೊಂಡು ಏನು ಚೆನ್ನಾಗಿ ಮಾಡ್ತಾರಂದ್ರೆ ಹೇಳ್ತಿರೋದು. ಹುರುಪು ಮೆಚ್ಚತಕ್ಕಂಥದ್ದು ಅಲ್ವಾ? ಹೌದು ಹೌದು, ಒಳ್ಳೆಯದು ಚಂದ್ರಣ್ಣ. ಧನ್ಯವಾದ, ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು, ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ ಹೇಳಿ, ಯಾರು ತಾವು? ಖಂಡಿತವಾಯಿತು. ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ಕಿಸಾನ್ ವಾಣಿ ಅಲ್ದಲ್ಲೇ ಮಹಿಳೆಯರಿಗೆ, ಮಕ್ಕಳಿಗೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಯುವಾಣಿ, ಹೀಗೆ ಭಿನ್ನ ಭಿನ್ನವಾದ ಕಾರ್ಯಕ್ರಮಗಳು, ಆರೋಗ್ಯ, ಸಾಹಿತ್ಯ, ಸ್ವಂತ ಉದ್ಯೋಗ, ಇನ್ನು ವಾರ್ತೆಗಳು, ಪ್ರದೇಶ ಸಮಾಚಾರ, ಇಂಗ್ಲೀಷ್ನಲ್ಲಿ, ಹಿಂದಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇರ್ತವೆ. ನಿಮ್ಮ ಆತ್ಮೀಯ ಮಾರ್ಗದರ್ಶಕವಾಗಿ ಆಕಾಶವಾಣಿ ನಿಮ್ಮ ಮನೆಯಲ್ಲಿರಲಿ, ಹಾಗೆ ಆತ್ಮೀಯರಿಗೂ ಪರಿಚಯಸ್ಥರಿಗೂ ರೇಡಿಯೋವನ್ನು ಕೊಡ್ತಾ ಇರ್ರಿ. ನಮಸ್ಕಾರ, ಯಾರು ತಾವು? ಹಲೋ ಸರ್. ಹಾಂ, ತಮ್ಮ ಹೆಸರು? ದೇಚಮ್ಮ ಅಂತ. ಇನ್ನೊಂದು ಸಾರಿ? ದೇಚಮ್ಮ. ದೇಚಮ್ಮ ಎಲ್ಲಿಯವರು ಅಮ್ಮ? ನಾವು ಬಾಳಲ. ಬಾಳಲಿಯವರು. ಯಾವ ತಾಲೂಕು ಹೇಳಿ? ಬಾಳಲ ದೇವನೂರು. ಅಲ್ಲ, ಯಾವ ತಾಲೂಕು? ವಿರಾಜಪೇಟೆ ತಾಲೂಕು. ತೋಟ ಎಷ್ಟಿದೆ, ಗದ್ದೆ ಎಷ್ಟಿದೆ ಅಮ್ಮ? ತೋಟ 3 ಎಕರೆ ಇದೆ ಸರ್. ಹಾ ಹಾ, ಗದ್ದೆ 2 ಎಕರೆ ಇದೆ. ಹಾ ಹಾ, ಭತ್ತ ಬೆಳ್ಕೊಂತೀರಿ? ಭತ್ತ ಈ ವರ್ಷ ಬೆಳೆದಿದೆ ಸರ್, ಕಳೆದ ವರ್ಷ ಎಲ್ಲ ಬೆಳೆದಿದ್ದು. ಈ ವರ್ಷ ಎಲ್ಲ ಕಾಫಿ ಗಿಡ ಅಡಿಕೆ ಎಲ್ಲ ಹಾಕಿದ್ವಿ. ಓ, ಗದ್ದೆಯಲ್ಲಿ ಹಾಕಿದಿರಾ? ಹಾ, ಗದ್ದೆಲಿ ಕಾಫಿ ಅಡಿಕೆ ಮರಗೆಂಚು. ಓ ಹೋ ಹೋ ಹೋ, 1 ಎಕರೆ ಹಾಕಿದ್ವಿ. ಹೌದ್ರಾ? ಜೋಳ. ಹಾ ಹಾ, ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಮನೆಯಲ್ಲಿ ನಾನು, ಹಸ್ಬೆಂಡ್, ಮಗಳು ಒಬ್ಳೆ. ಓಹೋ ಹೋ, ಎಲ್ಲರೂ ಕೆಲಸ ಮಾಡ್ತೀರಾ? ಹಾ, ಹಸ್ಬೆಂಡ್ ಎಲ್ಲ ಕೆಲಸ ಮಾಡ್ತಾಳೆ, ಮಗಳು ಕ್ಲಾಸ್ ಕಾಲೇಜ್ ಹೋಗ್ತಾರೆ ಸರ್. ಹಾ ಹಾ, ನೀವು ಕೈಮುಟ್ಟು ಕೆಲಸ ಮಾಡ್ತೀರಿ ಅಲ್ವಾ? ಹಾ, ನಾವು ಮಾಡ್ತೀವಿ ಸರ್, ಹೋಗ್ತೀವಿ, ನೀರೆಲ್ಲ ಹಾಕ್ತೀವಿ, ಟ್ಯಾಂಕರ್ ಮೋಟರ್ ಎಲ್ಲ ಸ್ಟಾಪ್ ಮಾಡೋದು, ನೀರು ಹಾಕೋದು ಗೊತ್ತಿರಲಿಲ್ಲ. ಹಾ ನೋಡಿ, ಅದೇ ನಿಜ ಮಾಡ್ಬೇಕು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸ ಮಾಡಿದ್ರೆ ಒಳ್ಳೇದು ಅಲ್ಲಮ್ಮ. ಓಹೋ, ಹಾಲು ಅಲ್ಲೇ ಪಕ್ಕದಲ್ಲೇ ಕೊಡ್ತೀರಾ ಡೈರಿಗೆ ಹಾಕ್ತೀರಾ? ಇಲ್ಲ ಇಲ್ಲ ಸರ್, ನಾವು ಇಲ್ಲೇ ಲೋಕಲ್ ಬಾಲಲ್ಲಿ ಕೊಡಿ. ಒಳ್ಳೇದು ಒಳ್ಳೇದು. ಈಗ ತಾನೇ ನಾವು ನಂದಕುಮಾರ್ ಅವರ ಜೊತೆ ಮಾತಾಡುವಾಗ ಒಂದು ಪ್ರಸ್ತಾಪ ಆಯಿತು, ನಿಮಗೆ ಉತ್ತರ ಸಿಗ್ಬೋದಂತ ಅನ್ನಿಸ್ತಾ ಇದೆ. ನೋಡಿ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಬೆಟ್ಟಗಳ ಎತ್ತರದ ಜಾಗಗಳಲ್ಲಿ ಇಳುವರಿ ಕೊಡುವ ತಳಿಗಳು ಕಾಳು ಮೆಣಸಿನಲ್ಲಿ ಯಾವ್ಯಾವ ಇದಾವೆ ಅಂತ ಹೇಳ್ಬೋದಾ? ಮಾತಾಡ್ತಾ ಇದ್ವಿ, ಉತ್ತರ ಹೇಳಿದರು, ನಾವೂ ಸಹ ಅದಕ್ಕೆ ಕೈ ಜೋಡಿಸಿದ್ವಿ. ಬೆಟ್ಟದ ಎತ್ತರದ ಜಾಗ, ಎತ್ತರದ ಜಾಗಗಳಲ್ಲಿ ಕಾಳು ಮೆಣಸು ಸರಿ ಬರೋದಿಲ್ಲ ಅಂತ ಅಂದ್ಕೊಂಡು ಕಾಫಿ ಬೆಳೆಗಾರರು ಅವ್ರಿವ್ರು ಹೇಳ್ತಿರಲ್ಲ, ಅದಕ್ಕೆ ಸಂಶೋಧನಾ ಕೇಂದ್ರಗಳು ಕೆಲವೊಂದು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯಲ್ಲೂ ಆ ತಳಿಗಳ ಸಸ್ಯಗಳನ್ನು ಕೊಡಲಾಗ್ತಾ ಇದೆ. ಯಾವುವು ಅಂತ ಹೇಳ್ಬೋದಾ? ಹಾಂ, ಈಗ ಮಾತಾಡಿದ್ವಿ ನಂದಕುಮಾರ್ ಅವ್ರ ಜೊತೆಗೆ ಮಾತಾಡುವಾಗ ವಿಚಾರ ಪ್ರಸ್ತಾಪ ಆಯ್ತು. ಹೌದೌದು, ತಕ್ಷಣ ಹೌದು ಅಲ್ಲ, ಐಡಿಯಾ ಇಲ್ಲ ಅನ್ನೋದಕ್ಕಿಂತ ತಕ್ಷಣ ಆ ವಿಚಾರ ಗಮನಕ್ಕೆ ಹೋಗ್ಲಿಕ್ಕೆ. ಗಿರಿಮುಂಡ, ಗಿರಿಮುಂಡ ಅನ್ಕೊಂಡು ಏನಂದ್ರಿ? ಫಸ್ಟ್ ಕಾಲ್ ಸರ್, ನೆಕ್ಸ್ಟ್ ಮಾತಾಡ್ತೀವಿ ಚೆನ್ನಾಗಿ ಅಂತ. ಗಿರಿಮುಂಡ ಅನ್ನೋದು ಒಂದ್ ತಳಿ ಇದೆ, ಮಲಬಾರ್ ಎಕ್ಸೆಲ್ ಅನ್ನೋದು ಇನ್ನೊಂದು ತಳಿ ಇದೆ, ತೇವಮ್. ಗಿರಿಮುಂಡ, ಮಲಬಾರ್ ಎಕ್ಸೆಲ್, ತೇವಮ್, ಈ ಮೂರು ತಳಿಗಳನ್ನ ಹಾಕೊಳ್ಬಹುದು ಅಂತ ತಜ್ಞರು ಶಿಫಾರಸು ಮಾಡಿದ್ದಾರೆ. ಆಗ್ಲಿ ದಚಮ್ಮನವರೇ, ಧನ್ಯವಾದ, ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಇನ್ನೊಬ್ಬರನ್ನ ನಾವು ಮಾತನಾಡಿಸ್ಬೋದಾ ಅಥವಾ ಪೇಟೆ ಧಾರಣೆ ಇದೆ ಅಂತ ಗಣೇಶ್ ಅವರು ಹೇಳ್ತಾ ಇದ್ದಾರೆ, ಹಾಗಾಗಿ ನಾವು ಮುಂದಿನ ಕರೆಯನ್ನು ತೆಗೆದುಕೊಳ್ಳೋದು ಬೇಡ ಅಂತ ಅನಿಸುತ್ತೆ. ಸಂಪರ್ಕಿಸಿದ ಆಲಿಸಿದ ಎಲ್ಲ ಶ್ರೋತೃಗಳಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿದ್ವಿ. ಕೇಳುಗರೆ ನಮಸ್ಕಾರಗಳು. ರೈತ ಬಾಂಧವರೇ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯಂಗಡಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,700 ರಿಂದ 16,100 ರೂಪಾಯಿ, ಅರೇಬಿಕಾ ಚೆರ್ರಿ 9,000 ರಿಂದ 9,200 ರೂಪಾಯಿ, ರೋಬಸ್ಟ ಪಾರ್ಚ್ಮೆಂಟ್ 9,700 ರಿಂದ 9,900 ರೂಪಾಯಿ, ರೋಬಸ್ಟ ಚೆರ್ರಿ 4,650 ರಿಂದ 4,900 ರೂಪಾಯಿ, ಅಡಿಕೆ ದರ 1 ಕ್ವಿಂಟಾಲ್ಗೆ 38,000 ರಿಂದ 48,500 ರೂಪಾಯಿ, ಕಾಳುಮೆಣಸು 1 ಕೆಜಿಗೆ 470 ರಿಂದ 475 ರೂಪಾಯಿ, ಏಲಕ್ಕಿ 1 ಕೆಜಿಗೆ 500 ರೂಪಾಯಿಯಿಂದ 650 ರೂಪಾಯಿ, ಹಸಿ ಶುಂಠಿ 1 ಕ್ವಿಂಟಾಲ್ಗೆ 2,800 ರಿಂದ 2,900 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಪೇಟೆ ಧಾರಣೆ ವರದಿ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕಲ್ಲಂಗಡಿ ಕೃಷಿಯಲ್ಲಿನ ಅನುಭವ ಕುರಿತು ಕುಶಾಲನಗರ ಸಮೀಪದ ಆವೃತ್ತಿಯ ಎಎಸ್ ಚಂದ್ರಶೇಖರ್ ಅವರೊಡನೆ ಸಂದರ್ಶನ ಕೇಳುವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0872-230018. ನಾಡಿನ ಎಲ್ಲ ಮಾಜನಕ್ಕೆ 67ನೇ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯ ಹೇಳಿಕೊಂಡು ಇಂದಿನ ಸುದ್ದಿ ಜೊಂಪೆ ಓದುತ್ತಿರುವ ನಾನು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಜಿಲ್ಲಾಡಳಿತದ ಕಡೆಯಿಂದ 67ನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆನ ಇಂದು ಮಡಿಕೇರಿಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಲಿ ಆಚರಣೆ ಮಾಡಿದೋ. ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅವು ಧ್ವಜಾರೋಹಣ ಮಾಡಿದೊ. ಇದೇ ಹೊತ್ತಲ್ಲಿ ಶಾಸಕರು ಸೇರಿದಂಗೆ ಜನಪ್ರತಿನಿಧಿಗ ಸುಮಾರು ಇಲಾಖೆಯ ಅಧಿಕಾರಿಗ ಹಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಕಡೆಯಿಂದ ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಹುತಾತ್ಮ ದಿನಾಚರಣೆನ ಮಡಿಕೇರಿಪೇಟೆನ ಗುಡ್ಡೆಮನೆ ಅಪ್ಪಯ್ಯಗೌಡರ ಪ್ರತಿಮೆ ಹತ್ತಿರ ಆಚರಣೆ ಮಾಡಿದೋ. ಇದೇ ಹೊತ್ತಲ್ಲಿ ಗಣ್ಯರು ಅಪ್ಪಯ್ಯಗೌಡರ ಪ್ರತಿಮೆಗೆ ಹೂನಮಾಲೆ ಹಾಕಿ ಗೌರವ ಕೊಟ್ಟು ಅಲ್ಲಿಂದ ಶಾಸಕ ಕೊಂಬಾರ್ನಜಿ ಬೋಪಯ್ಯವು ಮಾತಾಡಿ, ಕೊಡಗಿನ ವೀರ ಪರಂಪರೆಯಲ್ಲಿ ಹುತಾತ್ಮ ಯೋಧ ಸುಬೇದಾರ್ ಅಪ್ಪಯ್ಯಗೌಡ ಅವರ ಹೆಸರು ಯಾಗೋಳು ಶಾಶ್ವತ. ಸ್ವಾತಂತ್ರ್ಯ ಸಂಗ್ರಾಮಲ್ಲಿ ಪ್ರಾಣ ಕೊಟ್ಟ ಅವರ ಕೊಡುಗೆನ ಯಾಗೋಳು ಮರೆಯುವಂಗಿಲ್ಲ. ಅಪ್ಪಯ್ಯಗೌಡರ ಮಡಿಕೇರಿ ಕೋಟೆ ನಾಂಗಳಲ್ಲಿ 1837 ಇಸ್ವಿ ಅಕ್ಟೋಬರ್ ತಾರೀಕು 31ಕ್ಕೆ ಬ್ರಿಟಿಷ್ ನೌ ಗಲ್ಲಿಗೆ ಕೊಟ್ಟು ಇವರ ಹೋರಾಟ ಪ್ರತಿಯೊಬ್ಬಂಗೂ ಆದರ್ಶತ ಹೇಳ್ದು. ಶಾಸಕ ಮಂಡೇಪಂಡ ಪಿ ಅಪ್ಪಚ್ಚುರಂಜನವು ಮಾತಾಡಿ, ಯುವಜನರಲ್ಲಿ ದೇಶಪ್ರೇಮ, ದೇಶಾಭಿಮಾನ, ದೇಶಭಕ್ತಿನ ತಿಳಿಸಿಕೊಡುವ ನಿಟ್ಟಲ್ಲಿ ಮಹನೀಯರ ಪ್ರತಿಮೆಯನ್ನ ಕಟ್ಟಿಡೋ. ಇದರಿಂದ ಅವರ ಸಾಧನೆ, ಹೋರಾಟ, ದೇಶಪ್ರೇಮ ಎಲ್ಲವಕ್ಕೂ ಆದರ್ಶ ಹಂಗೆ ಸ್ಫೂರ್ತಿಯಾಗುತ್ತ ಹೇಳ್ದು. ಇದೇ ಹೊತ್ತಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಆಡಳಿತಾಧಿಕಾರಿ, ಹಂಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕ ವಿ ಎನ್ ಮಲ್ಲಿಕಾರ್ಜುನ ಸ್ವಾಮಿಯು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಅಲ್ಲರಂಡ ರಂಗಚಾವಡಿ ಹಂಗೆ ಸಿರಿಗನ್ನಡ ವೇದಿಕೆ ಕೊಡಗು ಕರವಲೆ ಬಡಗ ಇವರ ಕೂಡು ಕೂಟಲಿ ಇದೇ ತಿಂಗಳ ತಾರೀಕು 8ಕ್ಕೆ ಬೆಳಿಗ್ಗೆ 1:30 ಮಡಿಕೇರಿ ಕೊಡವ ಸಮಾಜಲಿ 67ನೇ ಕನ್ನಡ ರಾಜ್ಯೋತ್ಸವ, ಇದು ಬೇಟೆ ಸಾಹಿತ್ಯೋತ್ಸವ, ಕಾಕೆಮನೆ ವೇದಿಕೆ ಕಾರ್ಯಕ್ರಮ ಏರ್ಪಾಡಾಟು. ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸಂತ ಮೈಕಲರ ಪ್ರೌಢ ಹೈಸ್ಕೂಲ್, ಸಂತ ಜೋಸೆಫರ ಪ್ರೌಢ ಹೈಸ್ಕೂಲ್ ಹಂಗೆ ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜ್ ಈ ಪರೀಕ್ಷಾ ಕೇಂದ್ರಗಳಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದೇ ತಿಂಗಳ ತಾರೀಕು 6ಕ್ಕೆ ಬೆಳಿಗ್ಗೆ 9:30 ಮಧ್ಯಾಹ್ನ 12 ಮುಟ, ಹಂಗೆ ಮಧ್ಯಾಹ್ನ 2 ಸಾಯಂಕಾಲ 4 ಮುಟ ನಡೆದೈತ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿಡೋ. ಪ್ರಗತಿಪರ ಕೃಷಿಕ ವಿರಾಜಪೇಟೆ ತಾಲೂಕಿನ ನಲ್ಲೂರು ಗ್ರಾಮದ ಸೋಮೇಂಗಡ ಗಣೇಶ್ ತಿಮ್ಮಯ್ಯಕ್ಕೆ ಈ ಸಲದ ಕನ್ನಡ ರಾಜ್ಯೋತ್ಸವ ಇನಾಮ್ ಸಿಕ್ಕಿಟ್ಟು. ಈ ಸತಿ ಬಿದ್ದ ವಿಪರೀತ ಮಳೆಯಿಂದಾಗಿ ಬೆಳೆ ನಷ್ಟ ಆಗಿರೋ ರೈತರಿಗೆ ಬೆಳೆ ಪರಿಹಾರ ಕೊಡಿಕೆ ತೀರ್ಮಾನ ಮಾಡಿಡೋ. ಅದರಿಂದ ಬೆಳೆ ನಷ್ಟ ಆಗಿರೋ ರೈತರು ಸಂಬಂಧಪಟ್ಟ ನಾಡ ಕಚೇರಿಯಲ್ಲಿ ಆರ್ಟಿಸಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಪುಸ್ತಕದ ಜೆರೆಕ್ಸ್ ನೊಟ್ಟಿಗೆ ಪರಿಹಾರಕ್ಕೆ ಅರ್ಜಿನ ಸರಿಯಾದ ಮಾಹಿತಿಯೊಟ್ಟಿಗೆ ಕೊಡಕುತ್ತ ಜಿಲ್ಲಾಧಿಕಾರಿಗ ತಿಳಿಸಿಡೋ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ವಿಸ್ತಾರ ನ್ಯೂಸ್ ಚಾನಲ್ವು ಕೊಡುವ ವಿಸ್ತಾರ ಕಾಯಕ ಯೋಗಿ ಇನಾಮ್ಗೆ ಜಿಲ್ಲಾ ಅಗ್ರಣಿ ಬ್ಯಾಂಕ್ನ ನಿವೃತ್ತ ಮುಖ್ಯಸ್ಥ ಆರ್ ಕೆ ಬಾಲಚಂದ್ರವು ಆಯ್ಕೆಯಾಗಳು. ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆ, ಇನ್ನರ್ವಿಲ್, ರೋಟರಿ ಮಿಸ್ಟಿ ಹಿಲ್ಸ್, ಲಯನ್ಸ್ ಕ್ಲಬ್ ಈ ಎಲ್ಲವರ ಕೂಡು ಕೂಟಲಿ ರಾಷ್ಟ್ರೀಯ ವರ್ಣಚಿತ್ರ ಪೈಪೋಟಿ ಸೆಪ್ಟೆಂಬರ್ 18 ನಡೆಸಿದೋ. ಈ ಪೈಪೋಟಿಲಿ ಭಾಗವಹಿಸಿ ಗೆದ್ದವಕ್ಕೆ ಇದೇ ತಿಂಗಳ 14 ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯ ಚೇತನ ಚಿಲುಮೆ ಸಭಾಬಾಡಲಿ ನಡೆಯುವ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇನಾಮನ ಕೊಟ್ಟವೇತ ಜಿಲ್ಲಾ ಮಕ್ಕಳ ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷರು ತಿಳಿಸಿಡೋ. ಮಡಿಕೇರಿ ಆಕಾಶವಾಣಿಯಿಂದ ಇಷ್ಟಗಂಟ ಮೋನೋ ಪ್ರಸಾರಣ ವ್ಯವಸ್ಥೆಯಲ್ಲಿ ಕಾರ್ಯಕ್ರಮದ ಪ್ರಸಾರ ಆಗ್ತಿತ್ತು. ಕಳೆದ 20 ಗುಣಮಟ್ಟದ ಪ್ರಸಾರಕ್ಕಾಗಿ ಸ್ಟಿರಿಯೋ ತಂತ್ರಜ್ಞಾನ ಬಳಸಿಡೋತ್ತ ಆಕಾಶವಾಣಿನ ಕಾರ್ಯಕ್ರಮ ನಿರ್ವಾಹಕ ವಿಜಯ್ ಅಂಗಡಿಯವು ತಿಳಿಸಿಡೋ. ಜಿಲ್ಲಾಡಳಿತ, ನೆಹರು ಯುವ ಕೇಂದ್ರ, ಯುವ ವ್ಯವಹಾರ ಹಂಗೆ ಕ್ರೀಡಾ ಸಚಿವಾಲಯ, ಜಿಲ್ಲಾ ಯುವ ಒಕ್ಕೂಟ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಇದೇ ತಿಂಗಳ 5 ನಡೆಸಿಕೆ ಏರ್ಪಾಡಾಗಿದ್ದ ಕೊಡಗು ಜಿಲ್ಲಾ ಮಟ್ಟದ ಯುವೋತ್ಸವ ಕಾರ್ಯಕ್ರಮನ ಇದೀಗ ಕಾರಣಾಂತರಗಳನ್ನು ಮುಂದಕ್ಕೆ ಹಾಕೊಳ್ಳುತ್ತ ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷರು ತಿಳಿಸಿಡೋ. ಗೋಣಿಕೊಪ್ಪದ ಪಿಸಿ ಕ್ಲಬ್ ಸಂಸ್ಥೆಯ ಕಡೆಯಿಂದ ಜಿಲ್ಲಾ ಮಟ್ಟದ ಚದುರಂಗ ಪೈಪೋಟಿ ಇದೇ ತಿಂಗಳ 13 ಬೆಳಿಗ್ಗೆ 9 ಗೋಣಿಕೊಪ್ಪ ಪ್ರೌಢ ಹೈಸ್ಕೂಲ್ ನಡೆದೈತ ಆಯೋಜಕರು ತಿಳಿಸಿಡೋ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತಂದ ನಡೆದ ದೂರಶಿಕ್ಷಣ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಪರೀಕ್ಷೆನ ಫಲಿತಾಂಶ ಪ್ರಕಟ ಆಗಿಟ್ಟು. ಈ ಫಲಿತಾಂಶದಲ್ಲಿ ಮಡಿಕೇರಿನ ಕೆಎನ್ಸಿಎಂ ವಿದ್ಯಾರ್ಥಿನಿ ಎಂಸಿ ಭವ್ಯವು ರಾಜ್ಯಕ್ಕೆ 2 ರ್ಯಾಂಕನ್ನು ಪಡ್ಕೊಂಡು ಸಾಧನೆ ಮಾಡಿಳು. ಭವ್ಯವು ಕುಂಬೂರು ಗ್ರಾಮದ ಚಂದ್ರ ಸುಮಿತ್ರಾ ದಂಪತಿಗಳ ಮಗಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಒಂದು ನಾಡಿನ ಗೌರವ ಹೆಚ್ಚುವುದು ಕೇವಲ ಅದರ ನೆಲದ ಗುಣದಿಂದಲ್ಲ, ಅದು ಅಲ್ಲಿಯ ಸಾಹಿತ್ಯ, ಸಂಸ್ಕೃತಿ ಮತ್ತು ಕಲೆಗಳಿಂದ. ಕವಿ ತನ್ನ ಕಾಲದ ಜನತೆಯ ಕೊರಳು, ಸಾಹಿತ್ಯ ಜನಜೀವನದ ಪ್ರತಿಬಿಂಬ ಮಾತ್ರವಲ್ಲ, ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೇಳಿರುವಂತೆ ಅದು ಗತಿಬಿಂಬವೂ ಹೌದು. ಜನವಾಣಿ ಬೇರು, ಕವಿವಾಣಿ ಹೂವು. ಮಲೆಯ ಬೀಡ ಕರು ನಾಡ ಸೊಬಗ ಹಸಿರೆಲೆಯ ಪರದೆ ತೆರೆವಾ, ಮಲೆಯ ಬೀಡ ಕರು ನಾಡ ಸೊಬಗ ಹಸಿರೆಲೆಯ ಪರದೆ ತೆರೆವಾ, ಶಿಲಾಬಾಲೆಯದ ಶಿಲ್ಪ ವೈಭವ ಬಾಹುಬಲಿಯು ಇರುವ, ಶಿಲಾಬಾಲೆಯದ ಶಿಲ್ಪ ವೈಭವ ಬಾಹುಬಲಿಯು ಇರುವ. ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯೋ. ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು. ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ. ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ. ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು. ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು. ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ. ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು. ಈಗ ನಿಧನ ಸುದ್ದಿ. ಕಡಂಗಮರೂರು ಗ್ರಾಮತ್ರ ಬಲ್ಟಿಕಾಳಂಡ ಭೀಮಯ್ಯ ಇಂಗಡ ಪೊಣ್ಣು ಶಾರದಾ ಸುಬ್ಬಮ್ಮ ಇಂಗ 92ನೇ ಬಯತ್ಲು ಇಂದು ಪಲ್ಲಕ 10 ಗಂಟೆಗೆ ಮರಣಪಟ್ಟಿದ್ದು. ತಾಮನೆ ಪೊನ್ನ ಕಟ್ಟಿರ ಬಲ್ಟಿಕಾಂಡ ಶಾರದಾ ಸುಬ್ಬಮ್ಮ ಅಂಗಡ ಆಕೇರಿ ಕಾರ್ಯ ನಾಳೆ ಪೊಲ್ಲಕ 10 ಗಂಟೆಗೆ ಕಡಂಗಮರೂರು ಗ್ರಾಮತ್ರ ಸ್ವಂತ ಮನೆ ನಡಪಂದ ಒಕ್ಕ ಕಾರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು